ರಾಜನು ಜ್ಯೋತಿಷಿಯ ಮಾತಿಗೆ ಪ್ರತ್ಯುತ್ತರವನ್ನು ನೀಡುತ್ತಾನೆ. ಇದಕ್ಕೆ ಭೋಜನ ಪ್ರತಿಕ್ರಿಯೆ ಇಂತಿದೆ. ರಾಗ ಬೇಗಡೆ, ಏಕತಾಳದ ಪದ್ಯ. ಕಿರಿಯಯ್ಯ ನಾಡಿದ ನುಡಿಯ ಲಾಲಿಸುತ್ತಗ ಪಥಕ್ಕೆ ಮುಳ್ಳಿನ ತೆರನಾಗಿದ್ದಾನೆ ಎಂದು ಭಾವಿಸಿದಾಗ ಸಿಟ್ಟುಗೊಂಡು ಭೋಜ ಹೀಗೆನ್ನುತ್ತಾನೆ. ತ್ರಿವುಡೆ ತಾಳ ಏರು ಪದ್ಯದಲ್ಲಿ ಇದೆ. ಕೋಪಗೊಂಡ ರಾಜನು ಭೋಜನ ಕಪಾಲಕ್ಕೆ ಬಾರಿಸುತ್ತಾನೆ. ಆಗ ಜ್ಯೋತಿಷಿಯು ಹೀಗೆ ಕ್ರೋಧ ತಾಳಿದುದು ಯಾಕೆ ಎಂದು ಸಂತಪಿಸುತ್ತಾನೆ. ರಾಗ ಕನ್ನಡ ಅಷ್ಟತಾಳದಲ್ಲಿ. ಏ ಇಳಯರಾಜನು ತನ್ನ ಆತ್ಮೀಯ ಸ್ನೇಹಿತನಾದ ವಸ್ಸಾಕ್ಯನ ಮೂಲಕ ಭೋಜನನ್ನು ಕೊಲ್ಲಿಸುವ ತೀರ್ಮಾನಕ್ಕೆ ಬಂದು ಈ ಜವಾಬ್ದಾರಿಯನ್ನು ವಸ್ಸಾಕ್ಯನಿಗೆ ನೀಡಿದಾಗ ಆತನು ಬಾಲಕನನ್ನು ಕೊಂದು ಶಿಶುಹತ್ಯಾ ಪಾತಕ ಕಟ್ಟಿಕೊಳ್ಳಬೇಡ ಎಂದು ನೀತಿಯ ಮಾತನ್ನರುಹುತ್ತಾನೆ. ಅದಕ್ಕೆ ಸಿಟ್ಟುಗೊಂಡು ರಾಜ ಮುಂಜನು ವಸ್ಸಾಕ್ಯನನ್ನು ಹೀಗೆ ಬೈಯುತ್ತಾನೆ. ಮಾರವಿ ಏಕತಾಳದ ಏರು ಪದ್ಯ. ಬೈದಾಗ ಇವನಿಗೆ ನೀತಿಯ ಮಾತು ವ್ಯರ್ಥವೆಂದು ರಾಜ ಹೇಳಿದ ಕಾರ್ಯಕ್ಕೆ ಸಮ್ಮತಿಸಿ ವಸ್ಸಾಕ್ಯನು ಹೀಗೆ ನುಡಿಯುತ್ತಾನೆ. ರಾಗ ಹಂಸಧ್ವನಿ, ಭಾಮಿನಿ ಪದ್ಯದಲ್ಲಿದೆ. ಸನುಳು ಸಮ್ಮತಿಸಿ ಬೋದಿನ ಪರ್ಯಯೋಜಿಬೆರು ರಾಜನಿಗೆ ಅತ್ಯಂತ ಹೆಚ್ಚಿನ ಸಂತಸ ಉಂಟಾಯಿತು. ಸಂತೋಷದ ಉನ್ಮಾದದಲ್ಲಿ ರಾಜನು ಹೇಳುವ ಮಾತು ಹೀಗಿದೆ. ರಾಗ ಆರಬಿ ತ್ರಿವುಡೆ ತಾಳದಲ್ಲಿ. ರಾಜನ ಆಣತಿ ಪಡೆದು ಅರಣ್ಯಕ್ಕೆ ನಿದ್ದೆಯಲ್ಲಿದ್ದ ಭೋಜನನ್ನು ಕೊಲ್ಲುವುದಕ್ಕಾಗಿ ಕರೆದುಕೊಂಡು ಹೋದಾಗ ವಸ್ಸಾಕ್ಯನು ದುಃಖಿಸುವ ರೀತಿ ಹೀಗಿದೆ. ರಾಗ ಶಿವರಂಜಿನಿ, ರೂಪಕತಾಳ. ಸಿಂಧು ವೆನಿಸಿ ರಾಜಿ ಪಕಾ ನಿದ್ದೆಯಿಂದ ಎಚ್ಚೆತ್ತು ವಸ್ಸಾಕ್ಯನನ್ನು ಕಂಡು ಭೋಜನು ಈ ರೀತಿ ಆಶ್ಚರ್ಯ ಪಡುತ್ತಾನೆ. ರಾಗ ಮೋಹನ ಅಷ್ಟತಾಳದಲ್ಲಿದೆ. ಮಹಾಲಕ್ಷ್ಮೀ ಜೋಯಿಸರ ಈ ಭೋಜ ಕಾಳಿದಾಸ ಪ್ರಸಂಗದ ಭರತವಾಕ್ಯದಂತಿರುವ ಕಾಳಿದಾಸ ಕವಿಯ ಜೀವನ ಮತ್ತು ಕಾವ್ಯ ಮಾರ್ಗಗಳನ್ನು ಪ್ರತಿಬಿಂಬಿಸುವ ಮಂಗಲೋಕ್ತಿ ರಾಗ ಮಧ್ಯಮಾವತಿ ಕಂದ ಪದ್ಯದಲ್ಲಿದೆ. ಧರ್ಮ ಪೆರ್ಚುಗೆ ಜನಹಿತ ಪೆಚ್ಚುಗೆ ಜನಹಿತ ಕರ್ಮ ಪೇಪ ತುಮರೆಗೆ ವಿಜಯಗೆ ಪೆರ್ಮೆ ಒಡೆಗೆ ಬಲ ಮಿಡೆಯೋ ಪೆರ್ಮೆ ಒಡೆಗೆ ಬಲ ಮಿಡೆಯೋ ನಿರ್ಮತ್ಸರ ನೆನಿಸಿ ಕವಿಗಳ ದುಬಗೆ ಯಜ್ಞ ಸುಖವ ಮಂಗಳ ಪದ್ಯದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಸರ್ವ ಮಂಗಲ ಮಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾ